ಇರುವಂತಹ ನೀರನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋ ದೃಷ್ಟಿಯಿಂದ ಈ ಮಡಿಗಳು ಯಾವ ರೀತಿ ಇದ್ದರೆ ಒಳ್ಳೆಯದು, ಸಸಿ ಮಡಿಗಳಾಗ್ಬೋದು ಅಥವಾ ಮುಖ್ಯ ಬೆಳೆಯಲ್ಲಿ ಏರು ಮಡಿ ಆಗ್ಬೋದು ಅಥವಾ ಆಳದಲ್ಲಿ ನಾವು ಮಾಡುವಂತಹ ಮಡಿಗಳಾಗ್ಬೋದು, ಹೇಗೆ ನೀರಿನ ನಿರ್ವಹಣೆ ವ್ಯವಸ್ಥಿತವಾಗಿ ಅಲ್ಲಿ ಆಗುತ್ತೆ, ಆ ಮೂಲಕ ಬೆಳೆಗೆ ಮತ್ತು ಆರ್ಥಿಕವಾಗಿ ರೈತನಿಗೂ ಸಹ ಅನುಕೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈಗ ತಾವು ಏನು ಕೇಳಿದ್ರಿ ಸರ್, ಈಗ ಪ್ರಮುಖವಾಗಿ ಮಣ್ಣು ಅಂದರೆ ಗೊತ್ತಿದೆ ನಮಗೆ, ಮಣ್ಣು ಅಂತಂತಂದರೆ ಅದು ಒಂದು ನಮ್ಮ ಕೃಷಿಗೆ ಮೂಲಭೂತವಾದಂತಹ ಒಂದು ಮೂಲ ಸೌಕರ್ಯ. ಮಣ್ಣು ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿರ್ತದೆ. ಈಗ ಹೇಳ್ತಲ್ಲ, ಮಣ್ಣು ಚೆನ್ನಾಗಿದ್ದರೆ ನಾವು ಎಂಥ ಬೆಳೆಯನ್ನು ಸಹಿತ ಬೆಳಿಬೋದು. ಆದರೆ ಏನಾಗ್ತದೆ ಇವತ್ತು ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಬಂದರೆ ನಮಗೆ 30% ಪ್ರದೇಶದಲ್ಲಿ ಮಾತ್ರ, ನೀರಾವರಿ ಪ್ರದೇಶದಲ್ಲಿ ನಾವು ಮಣ್ಣನ್ನು ಉಪಯೋಗಿಸ್ಕೋತಿದ್ದೀವಿ. ಇನ್ನು 70% ಏರಿಯಾದಲ್ಲಿ ಬಂದಾಗ ಮಳೆಯಾಶ್ರಿತ ಪ್ರದೇಶದಲ್ಲಿದೆ. ಈ ನೀರಾವರಿ ಪ್ರದೇಶದಲ್ಲಿ ಮಣ್ಣಿನ ನಿರ್ವಹಣೆ ಬೇರೆ ಥರ ಇರ್ತದೆ, ನೀರಿನ ನಿರ್ವಹಣೆ ಬೇರೆ ಥರ ಇರ್ತದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ನಿರ್ವಹಣೆ ಬೇರೆ ಥರ ಇರ್ತದೆ. ಈಗ ತಾವು ಕೇಳಿದ ಹಾಗೆ ನಮ್ಮಲ್ಲಿ 30% ಏರಿಯಾದಲ್ಲಿ ಅಂದರೆ ನೀರಾವರಿ ಪ್ರದೇಶದಲ್ಲಿ ಈ ನೀರಿನ ನಿರ್ವಹಣೆಗೆ ಪೂರಕವಾಗಿ ಮಣ್ಣಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು. ಈಗ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು, ಬೆಳೆ ಚೆನ್ನಾಗಿರಬೇಕು ಅಂತಂದರೆ ನೀರಾವರಿ ಪ್ರದೇಶದಲ್ಲಿ ಪ್ರಮುಖವಾಗಿ ಏರು ಮಡಿಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈಗ ನೋಡಿ, ಒಂದು ಸೊಪ್ಪು ಬೆಳಿಬೇಕು ಅಂತಂತಂದ್ರೂ 2 ಅಡಿ ಆಗಲಿಕ್ಕೆ, 1/2 ಅಡಿ ಎತ್ತರಕ್ಕೆ, ಒಂದು 20-25 ಅಡಿ ಉದ್ದಕ್ಕೆ ಏರು ಮಡಿಯನ್ನು ಮಾಡಿಕೊಂಡು ನಾವು ಬೆಳೆದಾಗ ಏನಾಗ್ತದೆ, ಮಣ್ಣು ಲೂಸ್ ಆಗ್ತದೆ. ನೆಕ್ಸ್ಟು ತೇವಾಂಶ ಎಷ್ಟು ಬೇಕೋ ಅಷ್ಟನ್ನು ಹಿಡಿದಿಟ್ಕೊಳ್ತದೆ, ಹೆಚ್ಚಾದ ನೀರು ಬಸ್ದೋಗಲಿಕ್ಕೆ ಅವಕಾಶಗಳಿರ್ತದೆ. ಹಾಗಾಗಿ ಆ ಅಕ್ಕಪಕ್ಕದಲ್ಲಿ ಗಾಳಿ ಆಡುವಿಕೆ ಹೆಚ್ಚಾಗೋದ್ರಿಂದ, ನೀರು ಎಷ್ಟು ಬೇಕೋ ಅಷ್ಟು ಹಿಡಿದಿಟ್ಕೊಳ್ಳೋದ್ರಿಂದ, ಮಣ್ಣು ಮೃದುವಾಗಿರೋದ್ರಿಂದ ಬೇರುಗಳ ಆಳಕ್ಕೆ ಹೋಗಿ ಏನಾಗ್ತದೆ, ಆ ಬೆಳೆ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಅನುಕೂಲ ಆಗ್ತದೆ. ಇದು ಸೊಪ್ಪಿನಲ್ಲಿ ನೋಡ್ಬೋದು. ಹಾಗೆಯೇ ನಮ್ಮ ಟೊಮೆಟೊ ಬೆಳೆಗಾರರು ಸಹಿತ ಏರ್ಮಡಿಯನ್ನು ಮಾಡ್ತಾರೆ. ಮತ್ತು ಪಪಾಯ, ಪಪಾಯಕ್ಕೆ ಬಂದಾಗ 2 ಅಡಿ ಅಗಲಕ್ಕೆ, 1 ಅಡಿ ಎತ್ತರಕ್ಕೆ ಏರ್ಮಡಿಯನ್ನು ಮಾಡಿ ಬೆಳೆದಾಗ ತುಂಬ ಉತ್ತಮವಾದಂತಹ ಇದು ಬರ್ತದೆ. ಹಾಗೆಯೇ ಎಲ್ಲ ಬೆಳೆಗಳಲ್ಲೂ ಸಹಿತ ಏರ್ಮಡಿ ಮಾಡ್ತಕ್ಕಂಥದ್ದು ಏನಿದೆ ಅಂತಂದರೆ, ಮಣ್ಣನ್ನು, ಮಣ್ಣಿನ ರಚನೆಯನ್ನು, ಮಣ್ಣಿನ ಕಣಗಳನ್ನು ತುಂಬ ಚೆನ್ನಾಗಿ ಇಟ್ಟಿರ್ತದೆ. ಅದರಿಂದ ತುಂಬ ಅನುಕೂಲ ಆಗ್ತದೆ. ಈ ಏರ್ಮಡಿ ಮಾಡ್ತಕ್ಕಂಥವ್ರು ಇನ್ನೊಂದು ಪದ್ಧತಿಯನ್ನು ನಾವು ಅಳವಡಿಕೆ ಮಾಡ್ಕೋಬೇಕು. ಏನಾಗ್ತದೆ, ಏರ್ಮಡಿ ಮಾಡಿದ ತಕ್ಷಣ ನಾವು ನೀರನ್ನು, ಮಳೆ ಇಲ್ಲದೇ ಇರುವಾಗ ನಾವೇನಾಗ್ತದೆ, ನೀರನ್ನು ಜಾಸ್ತಿ ಕೊಡಬೇಕಾಗ್ತದೆ. ಆವಾಗ ಏರ್ಮಡಿ ಮಾಡಿ ಅದರ ಮೇಲ್ಗಡೆ ನಮ್ಮಲ್ಲೇ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನು ಬಳಕೆ ಮಾಡಿಕೊಂಡು ಮಲ್ಚಿಂಗನ್ನು ಮಾಡ್ಕೊಂಡ್ಬಿಟ್ರೆ ಏನಾಗ್ತದೆ, ಅದು ಅತ್ಯದ್ಭುತವಾದಂಥ ಪದ್ಧತಿ ಆಗ್ತದೆ. ಆವಾಗ ನಮ್ಮ ಬೆಳೆಗಳಿಗೆ ಬೇರಿನಿಂದ ಬರ್ತಕ್ಕಂಥ ರೋಗ, ಕಾಂಡಕೊಳ್ಳೆ ರೋಗಗಳಿರ್ಬೋದು ಅಥವಾ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಕಡಿಮೆ ಆಗ್ತವೆ. ಆವಾಗ ಉತ್ತಮವಾದಂಥ ಬೆಳೆ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ವ್ಯತಿರಿಕ್ತ ಪದ್ಧತಿಯನ್ನು ನೋಡ್ತಾ ಬಂದರೆ, ಈಗ ಒಣ ಬೇಸಾಯ, ನಾವೀಗ ಇನ್ನು 70% ಏರಿಯಾದಲ್ಲಿ ಬಂದಾಗ ಒಣ ಬೇಸಾಯ ಇದೆ. ಆ 70% ಏರಿಯಾದಲ್ಲಿ ಒಣ ಬೇಸಾಯವನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥವ್ರದ್ದು ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇವತ್ತು ಕಳೆದ 50 ವರ್ಷಗಳ ಹಿಂದೆ ಇದ್ದಂತಹ ಮಣ್ಣಿನ ಫಲವತ್ತತೆ ಇವತ್ತು ಉಳ್ಕೊಂಡಿಲ್ಲ. ಯಾಕೆ ಉಳ್ಕೊಂಡಿಲ್ಲ ಅಂತಂದ್ರೆ, ಪ್ರತಿ ರೈತರ ಜಮೀನುಗಳಲ್ಲಿ ಇದ್ದಂತಹ ಒಡ್ಡುಗಳು ಇವತ್ತು ಇಲ್ದಂಗಾಗಿದ್ದಾವೆ, ಮಾಯವಾಗಿಬಿಟ್ಟಿದ್ದಾವೆ. ಪ್ರತಿ ರೈತರ ಜಮೀನುಗಳ ಮಧ್ಯದಲ್ಲಿ ಇದ್ದಂತಹ ನೀರು ದಾರಿಗಳು ಇವತ್ತು ಮಾಯವಾಗಿಬಿಟ್ಟಿದ್ದಾವೆ. ಏನು ಮಳೆ ನೀರು ಬರ್ತದೆ, ಸಂಪೂರ್ಣವಾಗಿ ಒಂದು ಜಮೀನಿನ ನೀರು ಇನ್ನೊಂದು ಜಮೀನಿನ ಮೇಲೆ, ಇನ್ನೊಂದು ಜಮೀನಿನ ಮೇಲೆ ಇನ್ನೊಂದು ಜಮೀನಿನ ಮೇಲೆ ಹರಿಯೋದ್ರಿಂದ ಫಲವತ್ತಾದ ಮೇಲ್ಮಣ್ಣು ಏನಾಗ್ತದೆ, ಕೊಚ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಫಲವತ್ತಾದ ಮೇಲ್ಮಣ್ಣು ಕೊಚ್ಕೊಂಡು ಹೋಗಿರೋದ್ರಿಂದ ಏನಾಗ್ತದೆ, ಒಣ ಬೇಸಾಯದಲ್ಲಿ ಮಳೆ ನೀರು ಭೂಮಿನಲ್ಲಿ ಇಂಗ್ತಾ ಇಲ್ಲ. ಸೆಕೆಂಡ್ ಒಂದು, ಮಣ್ಣು ಇತ್ತೀಚಿನ ದಿನಗಳಲ್ಲಿ ನಾವು ಮಾಗಿ ಉಳುಮೆ ಅಥವಾ ಉಳುಮೆ ಪದ್ಧತಿಗಳನ್ನು ಕೈಬಿಟ್ಟಿರೋದ್ರಿಂದ ಅಥವಾ ಬೇಸಿಗೆ ಕಾಲದಲ್ಲಿ ಮಾಡ್ತಕ್ಕಂಥ ಉಳುಮೆ ಪದ್ಧತಿಗಳನ್ನ ಕೈಬಿಟ್ಟಿರೋದ್ರಿಂದ, ಟ್ರ್ಯಾಕ್ಟರ್ಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಮಣ್ಣು ಗಟ್ಟಿಯಾಗಿದೆ. ಅದಲ್ಲದೇ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಮಣ್ಣು ಏನಾಗಿದೆ ಅಂತಂದರೆ, ಒಣ ಪ್ರದೇಶದಲ್ಲಿ ಮಣ್ಣು ಗಟ್ಟಿಯಾಗಿದೆ, ನೀರಿಂಗುವಿಕೆ ಪ್ರಮಾಣ ಕಡಿಮೆ ಆಗಿದೆ, ನೀರು ಹರಿಯುವಿಕೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮಣ್ಣಿನ ಕೊಚ್ಚಣೆ ಹೆಚ್ಚಾಗ್ತಾಯಿದೆ. ಹಾಗಾಗಿ ಮೇಲ್ಗಡೆ ಇರ್ತಕ್ಕಂಥ ಗೊತ್ತು ನಮಗೆ, 1 ಅಡಿ ಮಣ್ಣು ತುಂಬ ಫಲವತ್ತಾದ ಮಣ್ಣು ಅಂತಂತೀವಿ. ಆ 1 ಅಡಿ ಮಣ್ಣು ಫಲವತ್ತಾದ ಮಣ್ಣು ಅನ್ನೋದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ, ಅದು ಜೀವಂತ ಮಣ್ಣು ಅಂತೀವಿ. ಆ ಜೀವಂತ ಮಣ್ಣು ಏನಾಗ್ತಾ ಇದೆ ಅಂತಂದರೆ, ಇವತ್ತು ಎಲ್ಲಿ ಕೆರೆ ಅಂಗಳಕ್ಕೆ ಹೋಗಿ ಸೇರ್ತಾ ಇದೆ ಅಥವಾ ಎಲ್ಲಿ ಒಂದು ಬೇರೆ ಕೆಳಗಡೆ ಇರತಕ್ಕಂಥ ಜಮೀನುಗಳನ್ನು ಸೇರ್ತಾ ಇದೆ, ಇದು ಆಗ್ತಾ ಇರತಕ್ಕಂಥದ್ದು ಯಾವುದರಿಂದ, ನೀರಿನಿಂದ. ಹಾಗಾಗಿ ಈ ನೀರನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿದ್ದಲ್ಲಿ, ಎಲ್ಲಿ ಒಣ ಬೇಸಾಯದಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನು ಅಥವಾ ಉತ್ತಮವಾದಂಥ ಮಣ್ಣನ್ನು ನಮ್ಮ ಜಮೀನಿನಲ್ಲಿ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಿದ್ರೆ ಏನೆಲ್ಲ ಪದ್ಧತಿಗಳನ್ನ ನಾವು ಮಾಡ್ಬೋದು? ಈಗ ನೋಡಿ, ನಂದು 1 ಎಕರೆ ಇದೆ, ನಂದು ಆ ಜಮೀನಿನಲ್ಲಿ ನಾನು ಏನು ಮಾಡ್ಬೋದು? ಮೊಟ್ಟ ಮೊದಲನೇದಾಗಿ ನಾವು ರೈತರಾಗಿ ನಾವು ಮಾಡಬೇಕಾದ್ದು, ಈಗ ಆಲ್ರೆಡಿ ಎಲ್ಲ ಕಡೆಯೂ ಸಹಿತ ಬೆಳೆ ಕಟಾವು ಮುಗಿದಿದೆ, ಬೆಳೆ ಕಟಾವು ಮುಗಿದ ಮೇಲೆ ಈಗ ಬೇಸಿಗೆ ಕಾಲ, ಬೇಸಿಗೆ ಕಾಲದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ, ಫಸ್ಟ್ ಫಸ್ಟ್ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಗಿ ಉಳುಮೆಯನ್ನು ನಾವು ಮಾಡಬೇಕು. ಮಾಗಿ ಉಳುಮೆ ಅಂತಂದ್ರೆ ಹೇಗಿರಬೇಕು ಅಂತಂತಂದ್ರೆ, ಒಂದೊಂದು ಅಡಿ ದಪ್ಪದ ಎಂಟೆಗಳು ಕೀಳಬೇಕು, ಕೆಳಗಡೆ ಇರ್ತಕ್ಕಂಥ ಮಣ್ಣು ಮೇಲ್ಗಡೆಗೆ, ಮೇಲ್ಗಡೆ ಇರ್ತಕ್ಕಂಥ ಮಣ್ಣು ಕೆಳಗಡೆ ಬರಬೇಕು. ಹಾಗೆ ಮಾಡಿದಾಗ ನಮಗೇನಾಗ್ತದೆ, ಆ ಮಾಗಿ ಉಳುಮೆಯ ಮಹತ್ವ ಬರ್ತದೆ. ನೋಡಿ, ಮಾಗಿ ಉಳುಮೆಯಿಂದ ಏನು ಬೆನಿಫಿಟ್ಟು ಅಂತಕ್ಕಂಥದ್ದನ್ನು ಕೇಳ್ಬೋದು. ಒಂದೇನಾಗ್ತದೆ, ಮಾಗಿ ಉಳುಮೆ ಮಾಡಿದಾಗ ನಮ್ಮಲ್ಲಿ ಆ ಮಣ್ಣಿನಲ್ಲಿ ಏನಂತೀವಿ ನಾವು, ಎಲ್ಲ ಬೆಳೆಗಳನ್ನು ಬೆಳೆದಾಗ ಬೆಳೆಗಳ ಬೇರುಗಳಲ್ಲಿ ಉಸಿರಾಟದ ಕ್ರಿಯೆಯಿಂದ ಸಮ ಅಲಿಲೋ ಕೆಮಿಕಲ್ಸ್ ಅಂತ ರಿಲೀಸ್ ಆಗ್ತವೆ. ಯಾವಾಗ ಆ ಅಲಿಲೋ ಕೆಮಿಕಲ್ಸು ಮಣ್ಣಿನಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗ್ತವೆ, ಸಂಗ್ರಹಣೆ ಆಗ್ತಾ ಹೋಗ್ತವೆ, ನೆಕ್ಸ್ಟ್ ಬೆಳೆಯನ್ನು ಹಾಕಿದಾಗ ಏನಾಗ್ತದೆ, ಆ ಬೇರುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತವೆ. ಆ ಅಲಿಲೋ ಕೆಮಿಕಲ್ಸ್ನ ಎಕ್ಸ್ಪೋಸ್ ಮಾಡಬೇಕು ಅಂದರೆ ಮಣ್ಣನ್ನು ಮೇಲ್ಮಣ್ಣು ಕೆಳಗೆ, ಕೆಳಗಿನ ಮಣ್ಣು ಮೇಲಕ್ಕೆ ಹಾಕಿದಾಗ ಏನಾಗ್ತದೆ, ಮಣ್ಣಿನಲ್ಲಿರ್ತಕ್ಕಂಥ ವಿಷ ಗಾಳಿ ಅಥವಾ ವಿಷ ರಸಗೊಬ್ಬರಗಳ ಅನಿಲಗಳು ಅಥವಾ ರಾಸಾಯನಿಕ ಕೀಟನಾಶಕಗಳ ಅನಿಲಗಳು ಏನಾಗ್ತವೆ, ಬಿಡುಗಡೆ ಆಗ್ತವೆ, ನಮ್ಮ ಮಣ್ಣು ಚೆನ್ನಾಗಿರ್ತದೆ. ಎರಡನೇದಾಗಿ ಕಳೆ ಬೀಜಗಳು, ಕಳೆ ಬೀಜಗಳು ಏನಿರ್ತವೆ, ಈಗ ಕಳೆ ಬೀಜಗಳಿರ್ಬೋದು, ಗರ್ಕೆ ಗಡ್ಡೆಗಳಿರ್ಬೋದು, ಜೇಕಿನ ಗಡ್ಡೆಗಳಿರ್ಬೋದು, ಅಥವಾ ಬಹುವಾರ್ಷಿಕ ಕಳೆಗಳ ಬೇರುಗಳಿರ್ಬೋದು, ಏನಾಗ್ತದೆ, ಅವು ಮೇಲ್ಗಡೆ ಬಂದು ಒಣಗಿ ಸತ್ತು ಹೋಗ್ತವೆ. ಅದಲ್ಲದೇ ಈ ಹಲವಾರು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಕೀಟಗಳು ರೋಗಗಳು ಬಹಳ ಬರ್ತಾ ಇರ್ತವೆ. ಈ ಕೀಟಗಳು ರೋಗಗಳು ಹೇಗೆಪ್ಪ ಅಂತಂತಂದ್ರೆ, ಬೆಳೆ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅವು ಒಂದು ಯಾವ ಸ್ಥಿತಿನಲ್ಲಿ ಅಂತಂತಂದ್ರೆ, ಪ್ಯೂಪಲ್ ಸ್ಟೇಜ್ನಲ್ಲಿ ಕೀಟಗಳು ಕೋಶಾವಸ್ಥೆನಲ್ಲಿ ನಮ್ಮ ರೋಗಾಣುಗಳು ಬಂದ್ಬಿಟ್ಟು ಅವನು ಸಹಿತ ಭೂಮಿಯ ಆಳಪದ್ರದಲ್ಲಿ ತಂಪಾಗಿ ಅಡವಿಕೊಳ್ತವೆ. ಯಾವಾಗ ನಾವು ಮಣ್ಣನ್ನು ಮಾಗಿ ಉಳುಮೆ ಮುಖಾಂತರ ತಿರುವೆ ಹಾಕ್ತೀವಿ, ಅವಾಗ ಏನಾಗ್ತದೆ, ಈ ಕೀಟಗಳು ರೋಗಾಣುಗಳು ಮೇಲ್ಗಡೆಗೆ ಬಂದು ಹಕ್ಕಿ ಪಕ್ಷಿಗಳು ಆದ್ಕೊಂಡು ತಿಂತವೆ ಕೀಟ ಕೋಶಗಳನ್ನು. ಈ ರೋಗಾಣುಗಳು ಬಿಸಿಲಿನ ಶಾಖಕ್ಕೆ ಸತ್ತು ಹೋಗಿ ನಮಗೆ ರೋಗ ಮತ್ತು ಕೀಟಗಳು ಕಡಿಮೆ ಆಗ್ತದೆ, ಕಳೆ ಬೀಜಗಳು ಕಡಿಮೆ ಆಗ್ತದೆ. ಅದರಿಂದಾಗಿ ನಮ್ಮ ಜಮೀನಿನಲ್ಲಿ ನಾವೇನು ಬಳಕೆ ಮಾಡ್ತೇವೆ, ಕಳೆನಾಶಕಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಶಿಲೀಂದ್ರನಾಶಕಗಳಿರ್ಬೋದು, ಇದರ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಮಣ್ಣಿಗೆ ರಾಸಾಯನಿಕಗಳ ಬಳಕೆ ಕಡಿಮೆ ಆಗ್ತದೆ, ಹಾಗಾಗಿ ನಮ್ಮ ಬೆಳೆ ಚೆನ್ನಾಗಿರ್ತದೆ. ಜೊತೆನಲ್ಲಿ ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಈಗ ಸೂರ್ಯಕಾಂತಿ ಬೆಳೆದವರು, ಹತ್ತಿ ಕಟ್ಟಿಗೆ ಬೆಳೆದವರು, ಅಥವಾ ಯಾವುದೇ ಏನು ಬೆಳೆ ತ್ಯಾಜ್ಯಗಳು ನಮ್ಮ ಭೂಮಿನಲ್ಲಿರ್ತದೆ, ಅದನ್ನು ಸಹಿತ ಮಣ್ಣಿನಲ್ಲಿ ಸೇರ್ಪಡೆ ಆಗ್ತದೆ. ಮಣ್ಣಿನಲ್ಲಿ ಯಾವಾಗ ಸಾವಯವ ವಸ್ತುಗಳು ಸೇರ್ಪಡೆ ಆಗ್ತವೆ, ಆವಾಗ ಏನಾಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗ್ತವೆ, ಅದು ಕೊಳತಾದ ಮೇಲೆ ಗೊಬ್ಬರ ಆಗ್ತದೆ, ಗೊಬ್ಬರ ಆಗಿ ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳು, ಜೀವಂತ ಮಣ್ಣು ಅಂತ ಏನಂತಂತಂದೆ, ಆ ಜೀವಂತ ಮಣ್ಣಿಗೆ ಪೂರಕವಾಗಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಆಗ್ತದೆ. ಮಣ್ಣಿನಲ್ಲಿ ರಂಧ್ರಗಳು ಗಾಳಿ ಆಡುವಿಕೆ ಹೆಚ್ಚಾದಾಗ, ಮುಂಗಾರು ಮಳೆ ಬಂದಾಗ ಏನಾಗ್ತದೆ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ಯಾವಾಗ ಇಂಗುವಿಕೆ ಹೆಚ್ಚಾಯಿತು, ಹರಿಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ, ಆವಾಗ ಮಣ್ಣಿನ ಸವಕಳಿ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ಮಣ್ಣಿನ ಸವಕಳಿಗೆ ಪ್ರಮುಖವಾದಂತಹ ಕಾರಣ ಅಂದರೆ ಮಾಗಿ ಉಳುಮೆಯನ್ನು ಬಿಟ್ಟಿರ್ತಕ್ಕಂಥದ್ದು. ಇದನ್ನು ನಾವು ಮಾಡಬೇಕಾಗ್ತದೆ. ಈಗ ನೋಡಿ, ಒಂದು ಎಕರೆನಲ್ಲಿ ಏನಾದರೂ ನಮ್ಮ ಮಳೆ ಬಂತು, ಚೆನ್ನಾಗಿ ಮಳೆ ಬಂತು ಅಂತಂದರೆ ಮಿಲಿಮೀಟ್ರ್ನಲ್ಲಿ ನಾವು ಅಳಿತೀವಿ. ಒಂದು ಮಿಲಿಮೀಟ್ರ್ ಮಳೆ ಬಂತು ಅಂದರೆ ಸಣ್ಣದು, ಏನು ಬಟ್ಟೆ ತೊಯ್ಯೋ ಅಂಥ ಮಳೆ ಅಂತ ಅಂತೀವಿ. 5 ಮಿಲಿಮೀಟ್ರ್ ಮಳೆ ಬಂತು ಅಂತಂದರೆ ಒಂದು ಬೆಳೆಗೆ ಒಂದು ಹಸಿಯಾಗ ಅಂತ ಮಳೆ ಅಂತ ಅಂತೀವಿ. 10 ಮಿಲಿಮೀಟ್ರ್ ಮಳೆ ಬಂತು ಅಂತಂದರೆ ಒಂದು ಬೇರು, ಎಷ್ಟು ಬೇರು ಆಳ ಇರ್ತದೆ ಅಷ್ಟನ್ನು ಸಹಿತ ವೆಟ್ಟಾಗ್ತಕ್ಕಂಥ ಮಳೆ ಅಂತ ಅಂತೀವಿ. 20 ಮಿಲಿಮೀಟ್ರ್ಗಿಂತ ಹೆಚ್ಚಿನ ಮಳೆ ಬಂದಾಗ ನೀರಿನ ಹರಿವು ಮಣ್ಣಿನ ಮೇಲೆ ಆಗ್ತದೆ. ಅಂಥ ಮಳೆಗಳು ವರ್ಷದಲ್ಲಿ ಒಂದು ಆರರಿಂದ ಎಂಟು ಮಳೆಗಳು ಬರ್ತವೆ. ಒಂದೊಂದು ಮಳೆನಲ್ಲೂ ಸಹಿತ ಮಿನಿಮಮ್ ಆಗಂತಂದ್ರೂ ಒಂದು 50,000-60,000 ಲೀಟ್ರ್ ನೀರು ಒಂದು ಎಕರೆ ಪ್ರದೇಶದಿಂದ ಹರ್ಕೊಂಡೋಗ್ತದೆ. ಅಂಥದ್ದು ಒಂದು ವರ್ಷದಲ್ಲಿ 6-8 ಮಳೆ ಬಂತು ಅಂತಂದರೆ 3-5 ಲಕ್ಷ ಲೀಟರ್ ನೀರು ಆಚೆ ಹೋಗ್ತಾ ಇರ್ತದೆ. ಆ ದೊಡ್ಡ ಮಳೆಗಳನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳಿಕ್ಕೆ ನಮ್ಮ ಜಮೀನಿನಲ್ಲಿ ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಮಳೆಗಳನ್ನು ಸಂಗ್ರಹಣೆ ಮಾಡಿಟ್ಕೋಬೋದು, ದೊಡ್ಡ ಮಳೆಯಿಂದ ಅರಿತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳಿಕ್ಕೆ. ನಮ್ಮ ಒಣಬೇಸಾಯದ ಜಮೀನುಗಳಲ್ಲಿ ನಾವುಗಳು ಏನು ಮಾಡಬೇಕಾಗ್ತದೆ, ಪ್ರತಿ ರೈತರ ಜಮೀನಿನಲ್ಲಿ ಒಡ್ಡುಗಳನ್ನ ಹಾಕ್ಸ್ಕೋಬೇಕಾಗ್ತದೆ. ಒಂದು ಗಾದೆ ಹೇಳ್ತಾರೆ, ಒಡ್ಡಿಲ್ಲದ್ವಲ್ಲ ಗೊಡ್ಡೆಮ್ಮೆ ಇದ್ದಂಗೆ ಅಂತ. ಒಡ್ಡಿಲ್ಲದ್ವಲ್ಲ ಬೆಳೆ ಬೆಳೆಯಲ್ಲ, ಗೊಡ್ಡೆಮ್ಮೆ ಕರುನೂ ಹಾಕಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಭೂಮಿ ತಾಕತ್ತಾಗಬೇಕು ಅಂತಂದ್ರೆ ನಾವು ಬದುಗಳನ್ನು ಹಾಕಬೇಕು. ಬದುಗಳನ್ನು ಅಂತಂತಂದರೆ ಮಣ್ಣನ್ನು ಒಂದು ಕಡೆಯಿಂದ ಮೇಲ್ಗಡೆಯಿಂದ ಮಣ್ಣನ್ನೆಲ್ಲ ಗೂಡಿಸಿಬಿಟ್ಟು ಒಂದು ಕಡೆ ಬದು ಹಾಕೋದಲ್ಲ. ನಾನಾಗಲೇ ಹೇಳಿದೆ, ಮೇಲ್ಮಣ್ಣು ಫಲವತ್ತಾದ ಮಣ್ಣು, ಒಂದು ಕಡೆಯಿಂದ ಎಲ್ಲ ಮಣ್ಣನ್ನು ಗೂಡಿಸಿಬಿಟ್ರೆ ನಮ್ಮ ಭೂಮಿ ಜಮೀನು ಫಲವತ್ತತೆಯನ್ನು ಕಳ್ಕೊಳ್ತದೆ. ಹಾಗಾಗಿ ನಾವು ಮೇಲ್ಮಣ್ಣನ್ನು ಹಾಕಬಾರ್ದು. ಅದಕ್ಕೆ ಏನು ಮಾಡಬೇಕು, ಇತ್ತೀಚೆಗೆ ಸೈಂಟಿಫಿಕ್ ಆಗಿ ನಾವೇನು ಮಾಡಿ ಡೆವಲಪ್ ಮಾಡಿದ್ದೇವೆ ಅಂತಂತಂದರೆ, ಒಂದು ಟ್ರೆಂಚ್ ಕಂಪೌಂಡನ್ನು ನಾವು ಮಾಡಿದರೆ ತುಂಬ ಸೂಕ್ತವಾದಂಥ ಪದ್ಧತಿ. ಇಳುಕಲ್ಲಿಗೆ ಅಡ್ಡಲಾಗಿ ಮೇಲ್ಗಡೆ ಟ್ರೆಂಚನ್ನು ಮಾಡ್ಕೋಬೇಕು. ಎಷ್ಟಿರಬೇಕು ಟ್ರೆಂಚ್ ಅಂತಂದರೆ, ಒಂದು 5 ಮೀಟ್ರ್ ಉದ್ದ, 1 ಮೀಟ್ರ್ ಆಗಲ್ಲ, 2 ಅಡಿ ಆಳದ ಟ್ರೆಂಚನ್ನು ಮಾಡಿಕೊಂಡು ಅದರಿಂದ ಬಂದಂಥ ಮಣ್ಣನ್ನು ಕೆಳಗಡೆ ಭಾಗದಲ್ಲಿ, ಟ್ರೆಂಚಿನ ಕೆಳಭಾಗದ ಭಾಗದಲ್ಲಿ 2 ಅಡಿ ಜಾಗವನ್ನು ಬಿಟ್ಟುಬಿಟ್ಟು ಒಂದು ಬದುವಿನ್ನು ಹಾಕ್ಕೊಂಡಾಗ ಟ್ರೆಂಚ್ನಲ್ಲಿ ಮೇಲ್ಗಡೆಯಿಂದ ಹರಿದು ಬರ್ತಕ್ಕಂಥ ನೀರನ್ನು ಸಂಗ್ರಹಣೆ ಆಗ್ತದೆ. ಮಣ್ಣು ಬಂದಿದ್ದು ಟ್ರೆಂಚ್ನಲ್ಲಿ ಕೂತ್ಕೊಳ್ತದೆ. ಕ್ರಮೇಣವಾಗಿ ಟ್ರೆಂಚ್ಗಳಲ್ಲಿ ನೀರು ನಿಂತ್ಕೊಳ್ಳೋದು, ಹಿಂಗೋದು ತುಂಬ ಅನುಕೂಲ ಆಗ್ತದೆ. ಈ ಒಂದು ಟ್ರೆಂಚ್ನಲ್ಲಿ 3,000 ಲೀಟ್ರ್ ನೀರು ಹಿಡಿತಕ್ಕಂಥ ಸಾಮರ್ಥ್ಯ ಇದೆ. 1 ಎಕರೆನಲ್ಲಿ ನಾವು ಅಂತಹ ಟ್ರೆಂಚ್ಗಳನ್ನು 20 ಟ್ರೆಂಚ್ಗಳನ್ನು ಮಾಡ್ಬೋದು. 20 ಟ್ರೆಂಚ್ಗಳಲ್ಲಿ ಒಂದು ಟ್ರೆಂಚ್ನಲ್ಲಿ 3,000 ಲೀಟ್ರ್ ನೀರು ಅಂದರೆ 20 ಟ್ರೆಂಚ್ಗಳಲ್ಲಿ ನಮಗೆ ಆಲ್ಮೋಸ್ಟ್ 60,000 ಲೀಟ್ರ್ ನೀರು ಒಂದು ಮಳೆನಲ್ಲಿ ನೀರು ನಿಲ್ಲಿಸ್ತಕ್ಕಂತಹ ನೀರು ಇಂಗಿಸ್ತಕ್ಕಂತಹ ಶಕ್ತಿ ನಮ್ಮ ಮಣ್ಣಿಗೆ ಜಮೀನಿಗೆ ಬರ್ತದೆ. ಇವತ್ತು ನೋಡಿ, ನಾವು ಹೊರಗಡೆಯಿಂದ ನಾವೇನಾದರೂ ನೀರು ತರಬೇಕು ಇದು ಮಾಡಬೇಕು ಅಂದರೆ 1,000 ರೂಪಾಯಿಗಳು ಖರ್ಚು ಮಾಡ್ತೀವಿ. ಬೋರ್ವೆಲ್ ಹಾಕ್ಸ್ಬೇಕು ಅಂದರೆ 1,000 ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ 60,000 ಲೀಟ್ರ್ ನೀರು ಒಂದು ಮಳೆನಲ್ಲಿ ಬರ್ತದೆ. ಅಂಥ ವರ್ಷದಲ್ಲಿ 6-8 ಮಳೆ ಅಂತಂತಂದರೆ 3-5 ಲಕ್ಷ ಲೀಟ್ರ್ ನೀರು 1 ಎಕರೆ ಪ್ರದೇಶದಲ್ಲಿ 1 ವರ್ಷದಲ್ಲಿ ಇಂಗುತ್ತದೆ. ಅಷ್ಟು ನೀರು ಇಂಗಿತು ಅಂತಂತಂದರೆ ಆ ಜಮೀನಿನಲ್ಲಿ ನೀವು ಯಾವ ಬೆಳೆ ಹಾಕಿದ್ರೂ ಸಹಿತ ಯಾವುದೇ ವೈಫಲ್ಯಗಳಿಲ್ಲದೆ, ಬೆಳೆ ವೈಫಲ್ಯ ಹಾಗೆ ಸರ್ ಬಿತ್ತನೆ ಮಾಡಿದ್ದೆ ಹೂವಾಗ ತನಕ ಚೆನ್ನಾಗಿ ಬಂದಿತ್ತು, ಆಮೇಲೆ ಮಳೆ ಹೋಯಿತು ಬೆಳೆ ಲಾಸ್ ಆಯಿತು ಅಂತಕ್ಕಂಥ ರೈತರು ಮಾತಾಡ್ತಾರೆ. ಆದರೆ ಈ ರೀತಿ ನೀರನ್ನು ಇಂಗಿಸಿದಾಗ 100% ಆ ಪ್ರದೇಶದಲ್ಲಿ ಬೆಳೆ ವೈಫಲ್ಯಗಳು ತುಂಬಾ ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ರೈತರು ಮಾಡಬೇಕಾಗ್ತದೆ. ಅದೇ ಒಂದು ಮಾತು ಹೇಳ್ತಾರೆ, ಓಡೋದನ್ನು ನಡೆಯೋ ಹಾಗೆ ಮಾಡಬೇಕು, ನಡೆಯೋದನ್ನು ನಿಲ್ಲೋ ಹಾಗೆ ಮಾಡಬೇಕು ಅಂತ. ಓಡೋದನ್ನು ಈಗ ನಿಲ್ಲಿಸೋ ಪ್ರಯತ್ನ ಆಯಿತು. ಅದೇ ಈಗ ನೋಡಿ, ಒಳ್ಳೆ ಒಳ್ಳೆ ಗಾದೆಯನ್ನು ಹೇಳಿದ್ರಿ ಸರ್ ತಾವು. ಒಂದೇನಂತಾರೆ, ಓಡುವ ನೀರನ್ನು ನಡೆಯುವಂತೆ ಮಾಡಬೇಕು ಅಂತಾರೆ. ನಮ್ಮ ಮಾಗಿ ಉಳುಮೆ ಮಾಡಿದಾಗ ಅದೇನಾಗ್ತದೆ, ನೀರು ಆ ಎಂಟೆಗಳು ಆ ಪ್ರತಿ ಸಾಲುಗಳು ಇಳುಕಲಿಗೆ ಅಡ್ಡಲಾಗಿ ಮಾಡೋದ್ರಿಂದ ಒಂದೊಂದು ಸಾಲನ್ನು ಸಹಿತ ನಡೆಯಂಗೆ ಮಾಡ್ತದೆ. ನಡೆದುಕೊಂಡು ಬಂದಂತಹ ನೀರು ಕಂದಕ ಅಥವಾ ಟ್ರೆಂಚ್ನಲ್ಲಿ ನಿಂತುಕೊಳ್ತದೆ. ನಿಂತಹ ನೀರು ಆಟೋಮೆಟಿಕಲಿ ಭೂಮಿನಲ್ಲಿ ಇಂಗ್ತದೆ, ಒಂದು ಅನುಕೂಲ ಮಾಡಿಕೊಡುತ್ತೆ. ಹೌದು ಸರ್. ಇನ್ನು ಕೆಲವೊಂದು ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಆಳವಾಗಿ ಗುಂಡಿಯನ್ನು ತೋಡಿ ಸಸಿಗಳನ್ನು ನೆಡೋದರಿಂದ ಅದು ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಅವಕಾಶಗಳಿರುತ್ತೆ, ನಿರ್ವಹಣೆ ಸುಲಭ, ಈ ರೀತಿಯ ಒಂದು ಕ್ರಮ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಕಾಣ್ತಾ ಇರ್ತೀವಿ. ಇದು ಹೇಗೆ ಮಣ್ಣು ಹಾಗೂ ನೀರಿನ ನಿರ್ವಹಣೆಯನ್ನು ಸುಲಭ ಮಾಡುತ್ತೆ? ಇಲ್ಲ, ತುಂಬ ಒಳ್ಳೆ ಪ್ರಶ್ನೆ ಸರ್. ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಮಾಗಿ ಉಳುಮೆ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಯಾವುದನ್ನು ಇದನ್ನು ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳನ್ನು ನಾವು ಈ ಬದುಗಳನ್ನು ಟ್ರೆಂಚ್ ಕಮ್ ಬಂಡನ್ನು ಮಾಡೋದ್ರ ಮುಖಾಂತರ ಮಾಡ್ಬೋದು, ಅಥವಾ ಪಿಟ್ ಪ್ಲಾಂಟಿಂಗ್ ಮಾಡೋದ್ರ ಮುಖಾಂತರ ಮಾಡ್ಬೋದು. ಈ ಟ್ರೆಂಚ್ ಕಮ್ ಬಂಡನ್ನು ಯಾವ ರೀತಿ ಬಹುವಾರ್ಷಿಕ ಬೆಳೆಗಳಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಈಗ ತೆಂಗಿನ ಮರಗಳಿದ್ದರೆ 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ ನಾವೇನು ಮಾಡಬೇಕು, ಮಧ್ಯದಲ್ಲಿ 1 ಮೀಟರ್ ಅಗಲಕ್ಕೆ ಅಂದರೆ 3-3.5 ಅಡಿ ಅಗಲಕ್ಕೆ ಟ್ರೆಂಚ್, 2 ಅಡಿ ಆಳದ ಟ್ರೆಂಚನ್ನು ಮಾಡಿಕೊಂಡು ಇಳುಕಲಿಗೆ ಅಡ್ಡಲಾಗಿ ಫಸ್ಟ್ ಟ್ರೆಂಚ್ ಬರಬೇಕು, ಅದರ ಕೆಳಗಡೆ ಭಾಗದಲ್ಲಿ ಬದು ಬರಬೇಕಾಗ್ತದೆ. ಹಾಗೆ ಮಾಡೋದ್ರಿಂದ ಏನಾಗ್ತದೆ, 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ ಒಂದೊಂದು ಟ್ರೆಂಚ್ನಲ್ಲಿ 3,000 ಲೀಟ್ರ್ ನೀರು ನಿಂತ್ಕೊಳ್ಳೋದ್ರಿಂದ ಏನಾಗ್ತದೆ, 2 ತೆಂಗಿನ ಗಿಡಗಳು ಸಾಕಷ್ಟು ತೇವಾಂಶವನ್ನು ಬೇರಿನ ಆಳಕ್ಕೆ ಸಿಗೋದ್ರಿಂದ ತುಂಬ ಅತ್ಯುತ್ತಮವಾಗಿ ಕಾಯಿನ ಬಿಡಲಿಕ್ಕೆ ಶುರುವಾಗ್ತವೆ. ಹಲವಾರು ಕಡೆಗಳಲ್ಲಿ ನಾನು ಮಾಡಿಸಿದ್ದೇನೆ. ಒಂದೇನು ಕಂಡುಬಂದಿದೆ ಅಂತಂತಂದರೆ, ಮೊದಲು 5 ಕಾಯಿ 10 ಕಾಯಿ ಬಿಡ್ತಿದ್ದಕ್ಕಂಥ ತೆಂಗಿನ ಮರ ಇವತ್ತಿನ ದಿನ 50, 60, 100 ಕಾಯಿ ಹೆಚ್ಚಿಗೆ ಆಗಿರ್ತದೆ ಈ ತೇವಾಂಶದಿಂದ. ತೆಂಗಿನ ಮರಗಳಿಗೆ ಅತ್ಯಂತ ಕಡಿಮೆ ಆರೈಕೆ ಮಾಡ್ತಕ್ಕಂಥದ್ದು ನಮ್ಮ ರೈತರಲ್ಲಿ ಇದೆ. ಆದರೆ ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ. ಎರಡನೇದಾಗಿ, ಏನು ತೆಂಗಿನ ಮೊಟ್ಟೆಗಳು ಬರ್ತವೆ, ತೆಂಗಿನ ಗರಿಗಳು ಬರ್ತವೆ, ಕಾಯಿ ಸಿಪ್ಪೆ ಬರ್ತವೆ, ಅವನ್ನೆಲ್ಲವನ್ನೂ ಸಹಿತ ಈ ಟ್ರೆಂಚ್ನಲ್ಲಿ ಹಾಕಿ ಅದನ್ನು ಕಳೆಯಲಿಕ್ಕೆ ಬಿಡಿ. ಏನು ಒಂಡು ಬರ್ತದೆ, ಮೇಲ್ಗಡೆಯಿಂದ ಬರ್ತಕ್ಕಂತಹ ನೀರು ಬರ್ತದೆ, ಆ ನೀರು ಒಂಡು ಆ ತೆಂಗಿನ ತ್ಯಾಜ್ಯದ ಮೇಲೆ ನಿಂತ್ಕೊಂಡಾಗ ಕ್ರಮೇಣವಾಗಿ 2 ವರ್ಷದಲ್ಲಿ ಆ ಟ್ರೆಂಚ್ ತುಂಬುತ್ತದೆ. 2 ವರ್ಷದಲ್ಲಿ ತುಂಬಿದ ನಂತರ ಅಲ್ಲಿರ್ತಕ್ಕಂಥ ತೇವಾಂಶಕ್ಕೆ ಅದು 2 ವರ್ಷದಲ್ಲಿ ಕಳೆದು ಒಳ್ಳೆ ಗೊಬ್ಬರ ಆಗ್ತದೆ. ಆ ನಿಟ್ಟಿನಲ್ಲಿ ತೆಂಗಿನ ಬೆಳೆಯಲ್ಲಿ ತುಂಬ ಅನುಕೂಲ ಆಗ್ತದೆ. ಇನ್ನು ಅಡಿಕೆನಲ್ಲಿ ಬಂದಾಗ ಏನು ಮಾಡಬೇಕು ಅಂತಂದರೆ, ಜಮೀನಿನ ಸುತ್ತ ಈ ರೀತಿಯಾಗಿ ನಾವು ಟ್ರೆಂಚನ್ನು ಮಾಡಿಕೊಂಡು ಮಾಡ್ಬೋದಾಗ್ತದೆ. ಇನ್ನು ಸಪೋಟ ಇದೆ, ಗಾವ ಇದೆ, ಹಾಗೆಯೇ ನಮ್ಮ ಮ್ಯಾಂಗೋ ಇದೆ. ಇದರಲ್ಲಿ ಏನು ಮಾಡ್ಬೋದು ಅಂತಂತಂದರೆ, ನಾನು ಒಬ್ಬ ರೈತರ ಎಕ್ಸಾಂಪಲ್ನ ತೆಗೆದುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನೂರ್ ಹತ್ರ ಒಬ್ಬರು ಮರಿಗೌಡು ಅಂತಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಅಂದರೆ, ಸಪೋಟಕ್ಕೆ 10 ಅಡಿ ಉದ್ದ 10 ಅಡಿ ಅಗಲ 1 ಅಡಿ ಆಳದ ಪಿಟ್ಟನ್ನು ಮಾಡ್ತಕ್ಕಂಥದ್ದು. ಆ ಪಿಟ್ಟಿನಲ್ಲಿ ಸೆಂಟ್ರ್ನಲ್ಲಿ ಒಂದು 3 ಅಡಿ ಅಗಲ 3 ಅಡಿ ಉದ್ದ ಮತ್ತು 3 ಅಡಿ ಆಳದ ಪಿಟ್ಟನ್ನು ತೆಗೆದು, ಏನು ಮೇಲ್ಗಡೆಯಿಂದ ಮಣ್ಣನ್ನು ತೆಗೆದಿರ್ತವೆ ಆ ಮಣ್ಣನ್ನು ಅಲ್ಲಿಗೆ ಹಾಕಿ ಫಿಲಪ್ ಮಾಡಿಬಿಟ್ಟು ಅದರಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ಸಪೋಟ ಬರ್ತದೆ. ಏನಾಗ್ತದೆ, ಎಷ್ಟು ನೀರು ಬರ್ತದೆ ಅಷ್ಟು ನೀರು 10 ಅಡಿ ಉದ್ದ 10 ಅಡಿ ಅಗಲ 1 ಅಡಿ ಆಳದಲ್ಲಿ ನಿಂತ್ಕೊಳ್ಳೋದ್ರಿಂದ ಏನಾಗ್ತದೆ, ಆ ಗಿಡಕ್ಕೆ ಬೇಕಾದಂತಹ ನೀರು ಸಂಪೂರ್ಣ ಮಳೆಗಾಲದಲ್ಲಿ ನಿಂತ್ಕೊಳ್ತದೆ. ಮತ್ತು ಏನು ತ್ಯಾಜ್ಯಗಳು ಬರ್ತವೆ ಅದು ಎಲ್ಲ ತ್ಯಾಜ್ಯಗಳನ್ನು ಆ ಗುಂಡಿನಲ್ಲೇ ಹಾಕ್ತಾರೆ. ಹಾಗಾಗಿ ಏನಾಗ್ತದೆ, ನೀರು ಸಿಗ್ತದೆ, ಫಲವತ್ತಾದ ಮಣ್ಣು ಅಲ್ಲೇ ಸಿಗ್ತದೆ. ನೆಕ್ಸ್ಟ್ ಆ ತ್ಯಾಜ್ಯಗಳು ಅಲ್ಲೇ ಹಾಕೋದ್ರಿಂದ ಮಲ್ಚಿಂಗ್ ಆಗ್ತದೆ, ತೇವಾಂಶ ಯಾರು ಬರೋದಿಲ್ಲ, ಅದ್ರ ಜೊತೆಯಲ್ಲಿ ಆ ತ್ಯಾಜ್ಯಗಳು ಕ್ರಮೇಣವಾಗಿ ಕಳೆತು ಗೊಬ್ಬರಗಳಾಗ್ತದೆ, ಎರೆಹುಳುಗಳ ಚಟುವಟಿಕೆ ಜಾಸ್ತಿ ಆಗ್ತದೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗ್ತವೆ, ಮಳೆ ನೀರು ಹಂಗೆ ಸರಾಗವಾಗಿ ಭೂಮಿಯ ಆಳಕ್ಕೆ ಹೋಗ್ತದೆ, ಬೇರುಗಳನ್ನು ಸಹಿತ ಆಳಕ್ಕೆ ಹೋಗ್ತವೆ. ಹಾಗಾಗಿ ಉತ್ತಮವಾದಂತಹ ಇಳುವರಿಯನ್ನು ಪಡೀಲಿಕ್ಕೆ ಬಹುವಾರ್ಷಿಕ ಬೆಳೆಗಳಲ್ಲಿ ಪಿಟ್ ಮೆಥಡ್ ಪ್ಲಾಂಟಿಂಗ್ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ನಾನು ಕಂಡುಬಿಟ್ಟಿದ್ದೀನಿ. ಇದನ್ನು ನೇರಳೆನಲ್ಲಿ ಮಾಡ್ಬೋದು, ಸೀಬೆನಲ್ಲಿ ಮಾಡ್ಬೋದು, ಮಾವಿನಲ್ಲಿ ಮಾಡ್ಬೋದು, ಸಪೋಟದಲ್ಲಿ ಮಾಡ್ಬೋದು, ಈ ಬೆಳೆಗಳಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇನ್ನು ರೈತರಿಗೆ ಆದಾಯದ ದೃಷ್ಟಿಯಿಂದ ನಾವು ಮಿಶ್ರ ಬೆಳೆ ಬೇಸಾಯವನ್ನು ಶಿಫಾರಸು ಮಾಡ್ತಾ ಇರ್ತೀವಿ. ಜೊತೆಗೆ ಬೆಳೆಯ ವೈವಿಧ್ಯತೆಯೂ ಸಹ ಅವರ ಕೃಷಿ ಭೂಮಿಯಲ್ಲಿ ಇರಬೇಕು ಅಂತಲೂ ಹೇಳ್ತಾ ಇರ್ತೀವಿ. ಬೇರಿನ ಒಂದು ರಚನೆ, ಬೇರೆ ಬೇರೆ ರೀತಿ ಇರುವಂತಹ ಬೆಳೆಗಳನ್ನು ಬಳಸೋದ್ರಿಂದ ನೀರು ಹಾಗೂ ಮಣ್ಣಿನ ನಿರ್ವಹಣೆ ಆಗುತ್ತೆ ಅಂತಲೂ ಹೇಳ್ತೀವಿ. ಹೇಳಿ, ಇದ್ರ ಬಗ್ಗೆ ಏನು ತಮ್ಮ ಶಿಫಾರಸುಗಳು? ಈಗ ಪ್ರಮುಖವಾಗಿ ವಾರ್ಷಿಕ ಬೆಳೆಗಳು ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ವಿಂಗಡಣೆ ಮಾಡ್ಕೋಬೇಕಾಗ್ತದೆ. ಈಗ ನೋಡಿ, ವಾರ್ಷಿಕ ಬೆಳೆಗಳಲ್ಲಿ ಬಂದಾಗ ಅಂತರ ಬೆಳೆ ಪದ್ಧತಿ ತುಂಬ ಸಹಕಾರಿಯಾಗಿದೆ. ಪ್ರಮುಖವಾಗಿ ಬಂದಾಗ ನೋಡಿ, ಈಗ 8 ಸಾಲು ಶೇಂಗಾ ಹಾಕ್ಕೊಂಡು 2 ಸಾಲು ತೊಗರಿ ಹಾಕೋದ್ರಿಂದ ತೊಗರಿ ಏನಾಗ್ತದೆ, ಆಲ್ಮೋಸ್ಟು 2.5-3 ಅಡಿ ತನಕ ಬೇರುಗಳು ಹೋಗ್ತದೆ. ಆದರೆ ಶೇಂಗಾದ ಬೇರುಗಳು 1.5-3/4 ಅಡಿ ತನಕ ಹೋಗ್ತಾ ಇರ್ತದೆ. ಹಾಗಾಗಿ ಏನು ಆ ಮಣ್ಣಿನ ಬಳಕೆಯ ಪ್ರಮಾಣ ಇರ್ತದೆ. 3/4 ಅಡಿ ಬಳಕೆ ಮಾಡ್ತಕ್ಕಂಥ ಬೆಳೆನೇ ಬೇರೆ, ಆಮೇಲೆ 3/4 ಅಡಿಯಿಂದ 1.5-2 ಅಡಿ ಬೆಳೀತಕ್ಕಂಥ ಬೆಳೆನೇ ಬೇರೆ. ಹಾಗಾಗಿ ಮಣ್ಣಿನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ತೇವಾಂಶ ಇರ್ಬೋದು, ಮಣ್ಣಿನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ಪೋಷಕಾಂಶಗಳಿರ್ಬೋದು, ಇವನ್ನ ಬೆಳೆಗಳು ಒಂದಕ್ಕೊಂದು ಸ್ಪರ್ಧೆ ಏರ್ಪಡಿಸ್ಕೊಂಡಂಗೆ ಬೆಳೆ ಬೆಳೆಬಿಡ್ತವೆ. ನೆಕ್ಸ್ಟ್ ಶೇಂಗಾ 3 ತಿಂಗಳಲ್ಲಿ ಬಂದರೆ, 3-3.5 ತಿಂಗಳಲ್ಲಿ ಬಂದರೆ, ಇದು 5.5-6 ತಿಂಗಳಲ್ಲಿ ಬರ್ತದೆ. ಅವಧಿನೂ ಬೇರೆ ಇರ್ತದೆ, ಬಳಕೆನೂ ಬೇರೆ ಇರ್ತದೆ. ಹಾಗಾಗಿ ಇದು ನಮ್ಮ ಒಣ ಬೇಸಾಯದಲ್ಲಿ ತುಂಬ ಅತ್ಯುತ್ತಮ ಪದ್ಧತಿ. ಇದನ್ನು ದಯಮಾಡಿ ನಮ್ಮ ರೈತರು ಅಳವಡಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ರಾಗಿನಲ್ಲಾಗಿರ್ಬೋದು, ರಾಗಿನಲ್ಲಿ 1-8 ಸಾಲು ರಾಗಿ ಹಾಕ್ಕೊಂಡು 1-2 ಸಾಲು ತೊಗರಿಯನ್ನು ಮಾಡೋದ್ರಿಂದ ತುಂಬ ಸಹಕಾರಿ ಆಗ್ತದೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ 2 ಸಾಲು ಏನು ತೊಗರಿಯನ್ನು ಹಾಕ್ತೇವೆ, ತೊಗರಿಯ ಸಾಲುಗಳ ಮಧ್ಯದಲ್ಲಿ ನಾವೇನು ಮಾಡಬೇಕಾಗ್ತದೆ, 2 ಅಡಿಗೆ ಒಂದೊಂದು ಸಾಲನ್ನು ಹಾಕಿಬಿಟ್ಟು ಅದರ ಮಧ್ಯದಲ್ಲಿ ಒಂದು ದೋಣಿ ಸಾಲ ಅಂತ ಮಾಡ್ಕೋಬೇಕಾಗ್ತದೆ. ದೋಣಿ ಸಾಲ ಅಂತಂತಂದರೆ ಏನಾಗ್ತದೆ, 2 ತೊಗರಿ ಸಾಲುಗಳ ಮಧ್ಯದಲ್ಲಿ ಒಂದು ಕಾಲುವೆಯನ್ನು ಮಾಡ್ತಕ್ಕಂಥದ್ದು. ಆ ಮಣ್ಣನ್ನು 2 ಸಾಲುಗಳಿಗೆ ಏರಿಸಿದಾಗ ಈ ಸಾಲ ಏನಾಗ್ತದೆ, ಹೆಚ್ಚಿಗೆ ಮಳೆ ಬಂದಾಗ ನೀರು ನಿಂತ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಅಥವಾ ನೀರು ಬಸಿಲಿಕ್ಕೆ ಅನುಕೂಲ ಆಗ್ತದೆ, ಕಡಿಮೆ ಮಳೆ ಬಂದಾಗ ನೀರು ಸಂಗ್ರಹಣೆಗೆ ಅನುಕೂಲ ಆಗ್ತದೆ. ಇದೂ ಸಹಿತ ತುಂಬ ಉತ್ತಮವಾದಂಥ ಪದ್ಧತಿ ಎಲ್ಲಿ ನಮ್ಮ ವಾರ್ಷಿಕ ಬೆಳೆಗಳಲ್ಲಿ ಬಂದಾಗ. ಅಲ್ಲಿ ರೋಗ ಮತ್ತು ಕೀಟಗಳು ಪ್ರತಿಯೊಂದನ್ನು ಸಹಿತ ನಿಯಂತ್ರಣದಲ್ಲಿರ್ತದೆ. ಬಹುವಾರ್ಷಿಕ ಬೆಳೆಗಳಲ್ಲಿ ಬಂದಾಗ, ಬಹುವಾರ್ಷಿಕ ಬೆಳೆಗಳಲ್ಲಿ ನೋಡಿ, ಈಗ ನಮಗೆ ತೆಂಗಿನಲ್ಲಿ ಬಂದಾಗ, ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಪೋಟ ಇರ್ಬೋದು ಅಥವಾ ಸೀಬೆ ಇರ್ಬೋದು. ಕೆಲವು ಕಡೆಗಳಲ್ಲಿ ಮಾವನ್ನು ಬೆಳೀತಾರೆ, ಬಟ್ ಸಪೋಟ ಸೀಬೆ ತುಂಬ ಉತ್ತಮವಾದಂಥ ಪದ್ಧತಿ. ಆ ತೆಂಗಿನ 4 ಗಿಡಗಳ ಮಧ್ಯದಲ್ಲಿ ನಾವು ಈ ಸಪೋಟ ಅಥವಾ ಸೀಬೆಯನ್ನು ಹಾಕೋದ್ರಿಂದ, ಈ ಪಿಟ್ ಮೆಥಡ್ನಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಬರ್ತದೆ, ತುಂಬ ಉತ್ತಮವಾಗಿ ಉಪಯೋಗಿಸ್ತದೆ ಅಂತಕ್ಕಂಥದ್ದು ಇದು. ನೆಕ್ಸ್ಟು, ಆ ಪಿಟ್ ಮೆಥಡ್ನಲ್ಲಿ ಮಾಡೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯೂ ಆಗ್ತದೆ, ತುಂಬ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇದು. ಅದ್ರ ಜೊತೆಯಲ್ಲಿ ಅಡಿಕೆನಲ್ಲಿ ಬಂದಾಗ, ಈಗ ಕೋಕೋ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಏನು ಮಾಡ್ತಾಯಿದ್ರು, ಪಪಾಯನ್ನು ಹಾಕ್ತಾಯಿದ್ರು, ಇತ್ತೀಚೆಗೆ ಕೋಕೋವನ್ನು ಹಾಕ್ತಾರೆ. ಈ ಕೋಕೋ ತುಂಬ ಪಾಪ್ಯುಲರ್ ಆಗ್ತದೆ. ಏನಾಗ್ತದೆ ನೋಡಿ, ಆ ಅಡಿಕೆನಲ್ಲಿ ಈ ಕೋಕೋ ಹಾಕೋದ್ರಿಂದ ಒಂದೇನಾಗ್ತದೆ ಅಂತಂತಂದರೆ, ತುಂಬ ಎಲೆಗಳನ್ನು ಬೆಳೆಸ್ತದೆ, ಸಾಕಷ್ಟು ಈ ತ್ಯಾಜ್ಯಗಳನ್ನು ಉದುರಿಸ್ತದೆ. ಅದು 2 ವರ್ಷಕ್ಕೆ ಫಲಕ್ಕೆ ಬರ್ತದೆ ಯಾವುದು ಕೋಕೋ. ಆಮೇಲೆ ಪ್ರೊಸೆಸಿಂಗೂ ಸಹಿತ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ಕೋಕೋನಲ್ಲಿ ಅದರ ಸಂಸ್ಕರಣೆ ತುಂಬ ಸುಲಭ, ರೈತರ ಮಟ್ಟದಲ್ಲೇ ಮಾಡ್ಬೋದು. ಮಾರ್ಕೆಟ್ನೂ ಸಹಿತ ಇವತ್ತು ನೋಡಿ, ಅತ್ಯಂತ ಹೆಚ್ಚಿನ ಮಾರ್ಕೆಟ್ನಲ್ಲಿ ಶೇರ್ ಇರತಕ್ಕಂಥದ್ದು ಅಂದರೆ ಚಾಕ್ಲೇಟ್ಸ್. ಮಕ್ಕಳ ಪ್ರಮಾಣ ಎಷ್ಟಿದೆಯೋ ಅಷ್ಟು, ಮಕ್ಕಳಿಗೆ ಒಂದು ದಿನಕ್ಕೊಂದು ಚಾಕ್ಲೇಟ್ ಆದರೂ ಕೊಡಿಸ್ಲೇಬೇಕು. ಚಾಕ್ಲೇಟು ಐಸ್ ಕ್ರೀಮ್ನಲ್ಲಿ ಕೋಕೋ ತುಂಬ ಹೇರಳವಾಗಿ ಬಳಕೆ ಆಗ್ತದೆ, ಅದಕ್ಕೆ ಒಳ್ಳೆಯ ಮಾರ್ಕೆಟೇನೂ ಇದೆ, ಸಂಸ್ಕರಣೆಯೂ ತುಂಬ ಸುಲಭ. ಅಡಿಕೆನಲ್ಲಿ ರೈತರು ಇದನ್ನು ಮಾಡ್ಬೋದು, ತೆಂಗಿನಲ್ಲೂ ಸಹಿತ ಕೋಕೋವನ್ನು ಮಾಡ್ಬೋದು. ಈ ನಿಟ್ಟಿನಲ್ಲಿ ಮಾಡೋದ್ರ ಮುಖಾಂತರ ಪ್ರತಿಯೊಂದನ್ನು ನಾವೇನು ಮಾಡಬೇಕು ಅಂದರೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ನಮ್ಮ ರೈತರು ಅತ್ಯಂತ ಸಮಗ್ರವಾಗಿ ಅಳವಡಿಕೆ ಮಾಡಿಕೊಂಡಲ್ಲಿ, ಇಂಟರ್ ಕ್ರಾಪ್ ಮಾಡಿದಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಇಳುವರಿನ ಪಡ್ಕೊಳ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮಣ್ಣು ಹಾಗೂ ನೀರಿನ ನಿರ್ವಹಣೆಯಲ್ಲಿ ನಾವು ಇವುಗಳ ಜೊತೆ ಬಳಸುವಂತಹ ಇನ್ನೊಂದು ಮುಖ್ಯವಾದ ಕೃಷಿ ಪರಿಕರ ಉಪಯೋಗಿಸುವಂತಹ ಗೊಬ್ಬರ, ಪೋಷಕಾಂಶಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಪೂರೈಸೋದಕ್ಕೆ ಬೇರೆ ಬೇರೆ ರೀತಿಯ ಸಂಯೋಜನೆ ಇರೋತಹ ಗೊಬ್ಬರಗಳು ಸಿಗುತ್ತೆ. ರಾಸಾಯನಿಕ ಸಂಯೋಜನೆ ಇರೋದು ಸಿಗ್ತಾ ಇದೆ. ಆದರೆ ಬೆಳೆಯ ಹಾಗೂ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಅಂಶಗಳು ಹೆಚ್ಚಿರುವಂತಹ ಪರಿಕರಗಳನ್ನೇ ಬಳಸಿ ಅಂತ ಹೇಳ್ತೀವಿ. ಹೇಳಿ, ಇದರಲ್ಲಿ ಹಸಿರೆಲೆ ಗೊಬ್ಬರ ಬರುತ್ತೆ, ತಿಪ್ಪೆ ಗೊಬ್ಬರ ಬರುತ್ತೆ, ಮತ್ತು ಜೈವಿಕ ಗೊಬ್ಬರಗಳು ಬೇರೆ ಬೇರೆ ರೀತಿಯದು ಇದೆ, ಅವೆಲ್ಲ ಬರುತ್ತವೆ. ಇವುಗಳ ಮೂಲಕ ಹೇಗೆ ಒಂದು ಯಶಸ್ವಿ ಮಣ್ಣು ಹಾಗೂ ನೀರು ನಿರ್ವಹಣಾ ಮಾದರಿಯನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು. ಇದು ತುಂಬ ಅತ್ಯದ್ಭುತವಾದಂತಹ ವಿಷಯ ಸರ್, ತಾವು ಮಂಡನೆ ಮಾಡಿದ್ದಕ್ಕೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲೇಬೇಕಾಗ್ತದೆ. ಈಗ ನೋಡಿ, ಯಾವ ಜಮೀನಿನಲ್ಲಿ ತಿಪ್ಪೆ ಗೊಬ್ಬರವನ್ನು ನಾವು ಹಾಕ್ತೇವೆ, ಆ ಜಮೀನಿನ ಮಣ್ಣಿನ ರಚನೆಯೇ ಬದಲಾಗ್ತದೆ, ಮಣ್ಣಿನ ಸ್ಟ್ರಕ್ಚರ್ ಚೇಂಜ್ ಆಗ್ತದೆ, ಮಣ್ಣಿನಲ್ಲಿ ಜೀವಾಣುಗಳು, ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಪ್ರಮಾಣ ಹೆಚ್ಚಾಗ್ತದೆ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ಇದನ್ನು ನಾವು ಇಂದಿನಿಂದನೂ ತಿಪ್ಪೆ ಗೊಬ್ಬರ ಹಾಕ್ಕೊಂಡು ನಮ್ಮ ಜಮೀನುಗಳನ್ನು ಫಲವತ್ತಾಗಿ ಇಡ್ಸ್ಕೊಳ್ತಾ ಬಂದಿದ್ದೀವಿ. ಆದರೆ ಇವತ್ತಿನ ದಿನ ಗ್ರಾಮೀಣ ಪ್ರದೇಶದಲ್ಲಿ ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ, ಗುಣಮಟ್ಟದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಥವಾ ಎಷ್ಟು ಬೇಕೋ ಅಷ್ಟು ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ, ಉತ್ಪತ್ತಿ ಆಗ್ತಾ ಇಲ್ಲ. ಸಿಕ್ಕರೂ ಸಹಿತ ಇವತ್ತು ಹಲವಾರು ಜನ ಪ್ಲಾಂಟೇಷನ್ ಬೆಳೆಗಾರರು ಈ ಗೊಬ್ಬರವನ್ನು ತಂದು ಹಾಕ್ತಾರೆ. ಆದರೆ ಕೊಳ್ಳಬೇಕಾದ್ರೆ ಅದರಲ್ಲೆಲ್ಲ ಸಂಪೂರ್ಣವಾಗಿ ಶೇಕಡಾ 50-60% ಈ ಎರೆ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡು ತಂದುಕೊಡ್ತಕ್ಕಂತಹ ಪದ್ಧತಿ ಇದೆ. ನಮ್ಮ ಜಮೀನು ಎರೆ ಮಣ್ಣಿರ್ತದೆ, ಅದರ ಜೊತೆಗೆ ಎರೆ ಮಣ್ಣನ್ನು ತೆಗೆದುಕೊಂಡು ಬಂದು ಹಾಕಿ ನಮ್ಮ ರೈತರು ಹಾಳಾಗ್ತಾರೆ. ಆದರೆ ಈಗ ನೋಡಿ, ನಾವು 1 ಎಕರೆಗೆ ಏನೇ ಬೆಳಿಬೇಕು ಅಂತಂದ್ರೂ 5-8 ಟನ್ ತಿಪ್ಪೆ ಗೊಬ್ಬರವನ್ನು ಹಾಕಿ ಅಂತೀವಿ. ಇವತ್ತು 1-2 ಟನ್ ತಿಪ್ಪೆ ಗೊಬ್ಬರವನ್ನು ತೆಗೆದುಕೊಳ್ಬೇಕು ಅಂದರೆ 1 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ, 1 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಅಂತಂದರೆ ಮಿನಿಮಮ್ 2,500-4,000 ತನಕ ರೇಟ್ಸ್ ಇದೆ. ಸರಾಸರಿಯಾಗಿ ತೆಗೆದುಕೊಂಡ್ರೂ 3,500-4,000 ರೂಪಾಯಿ ಸಿಗ್ತದೆ. ನಾವು 4 ಟ್ರ್ಯಾಕ್ಟರ್ ಹಾಕಬೇಕು ಅಂತಂತಂತಂದರೆ 15-16,000 ರೂಪಾಯಿ ಯಾವ ರೈತರು ಖರ್ಚು ಮಾಡಲಿಕ್ಕೆ ಆಗಲ್ಲ. ಯಾಕೆಂತಂದರೆ ಅಷ್ಟು ಆದಾಯ ಬರೋದಿಲ್ಲ. ಹಾಗಾಗಿ ಅತ್ಯಂತ ಸುಲಭವಾಗಿ ಮಾಡ್ಕೋಬೇಕು ಅಂತಂತಂದರೆ ಈ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೋಬೋದು. ಹಸಿರೆಲೆ ಗೊಬ್ಬರಗಳನ್ನು ವಾರ್ಷಿಕ ಬೆಳೆಗಳಲ್ಲಿ ಹೇಗೆ ಮಾಡ್ಬೋದು ಅಂತಂತಂದರೆ, ಈಗ ನೋಡಿ, ಈಗ ಸೆಣಬಿದೆ, ಡಯಂಚ ಇದೆ, ಅಥವಾ ಅಲಸಂದೆ ಇದೆ. ಇವು ಮೂರು ಅತ್ಯದ್ಭುತವಾದಂಥ ಹಸಿರೆಲೆ ಗೊಬ್ಬರಗಳು. ಎಲ್ಲಿ ಕೆಂಪು ಮಣ್ಣಿದೆ, ಎಲ್ಲಿ ಒಣಬೇಸಾಯದ ಜಮೀನುಗಳಿದ್ದಾವೆ, ಎಲ್ಲಿ ದಿಬ್ಬದ ಜಮೀನುಗಳಿದ್ದಾವೆ, ಅಂತಹ ಕಡೆಗಳಲ್ಲಿ ಈ ಅಲಸಂದೆ ಮತ್ತು ಈ ಸೆಣಬು ತುಂಬ ಚೆನ್ನಾಗಿ ಬರ್ತದೆ. 45-50 ದಿನದಲ್ಲಿ ಬರ್ತದೆ. ಅದನ್ನು 1 ಎಕರೆಗೆ 20 ಕೆಜಿ ಬೀಜವನ್ನು ಬಳಕೆ ಮಾಡಿಕೊಂಡು ತೇವಾಂಶ ಇದ್ದಾಗ ಬಿತ್ತನೆ ಮಾಡಿ ಅದನ್ನು 45-50 ದಿನ ಹತ್ತಕ್ಕನ ಬೆಳೆಸಿ. ಅಂದರೆ 45-50 ದಿನ ಅಂದರೆ ಹೂವು ಆಗ್ತಕ್ಕಂಥ ಹಂತಕ್ಕನ ಬೆಳೆಸಿಬಿಟ್ಟು ಮಣ್ಣಿಗೆ ಸೇರಿಸಿದರೆ ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಮಳೆಗಾಲದಲ್ಲಿ ಹೆಚ್ಚು ನೀರು ನಿಲ್ಲಕ್ಕೆ ಮಣ್ಣಿನ ಸಂರಕ್ಷಣೆಗೆ ತುಂಬ ಅನುಕೂಲ ಆಗ್ತದೆ. ಎಲ್ಲಿ ಶೀತ ಇದೆ, ಕೆಳಗಿನ ಜಮೀನು ಇರ್ತದೆ, ಶೀತದ ಜಮೀನಿದ್ದಾವೆ, ಅಥವಾ ಕಂಪ್ಲೀಟ್ ಕಪ್ಪು ಮಣ್ಣಿದೆ, ಅಂತಹ ಜಮೀನುಗಳಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಡಯಂಚವನ್ನು ಹಾಕ್ಬೋದು. ಇನ್ನೂ ಕೆಲವೊಬ್ಬರು ಈ ಕ್ಷಾರ ಮಣ್ಣು ಅಥವಾ ಲವಣಯುಕ್ತ ಮಣ್ಣುಗಳಿರ್ತವೆ, ಅಂತಹ ಮಣ್ಣುಗಳಲ್ಲಿ ಈ ಅಲಸಂದೆ ಅಷ್ಟು ತುಂಬ ಚೆನ್ನಾಗಿ ಬರೋದಿಲ್ಲ. ಅಲ್ಲಿಗೆ ನಿಮ್ಮ ಡಯಂಚ ತುಂಬ ಚೆನ್ನಾಗಿ ಬರ್ತದೆ. ಜೌಗು ಪ್ರದೇಶ, ಶೀತದ ಪ್ರದೇಶ, ಸವಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಡಯಂಚ ತುಂಬ ಚೆನ್ನಾಗಿ ಬರ್ತದೆ. ಅಲ್ಲಿಗೆ ನಿಮ್ಮ ಡಯಂಚವನ್ನು ಸಹಿತ 20 ಕೆಜಿನ ಹಾಕಿಬಿಟ್ಟು 45-50 ದಿನ ಬೆಳೆಸಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಗುಣಧರ್ಮಗಳು ಹೆಚ್ಚಾಗ್ತದೆ. ನೆಕ್ಸ್ಟ್, ಆ ಪ್ರದೇಶದಲ್ಲಿ ಮಣ್ಣಿನ ಫಲವತ್ತತೆ ತುಂಬ ಹೆಚ್ಚಾಗ್ತದೆ. ನೆಕ್ಸ್ಟ್, ಇನ್ನು ಬಹುವಾರ್ಷಿಕ ಬೆಳೆಗಳಲ್ಲಿ ಬಂದಾಗ ಈಗ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ನೆಕ್ಸ್ಟು ಮಾವಿನ ತೋಟ ಇದೆ, ಸಪೋಟ ಇದೆ, ಇಲ್ಲಿ ಯಾವ ರೀತಿಯ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ರೈತರಲ್ಲಿ ಮೂಡ್ತದೆ. ಅಂತಹ ಸಂದರ್ಭದಲ್ಲಿ ಜಮೀನಿನ ಸುತ್ತ ಈ ಗೊಬ್ಬರದ ಗಿಡ ಅಂತಕ್ಕಂಥದ್ದು ಬರ್ತದೆ. ಗ್ಲಿರಿಸಿಡಿಯ ಎಷ್ಟು 2 ಅಡಿಗೆ ಒಂದೊಂದರಂಗೆ ಒಂದೊಂದು ಕಡ್ಡಿಯನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಈ ಕಡ್ಡಿಯನ್ನು ಆಯ್ಕೆ ಮಾಡಿಕೊಂಡು ನಾಟಿಯನ್ನು ಮಾಡಿಕೊಂಡ್ರೆ ಅದು ಉತ್ತಮವಾದಂಥ ಸೊಪ್ಪನ್ನು ಉತ್ಪತ್ತಿ ಮಾಡ್ತದೆ. ಈ ಕಡ್ಡಿ ನಾಟಿಗೆ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಎಚ್ಚರ ಇರಬೇಕು. ಹಸಿರು ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಚಿಗುರು ಬರೋದಿಲ್ಲ. ಬಿಳಿ ಆಗಿರ್ತದೆ ಕಡ್ಡಿ, ಎಷ್ಟು ದಪ್ಪ ಇರಬೇಕು ಅಂದರೆ ನಮ್ಮ ಹೆಬ್ಬೆಟ್ಟು ಗಾತ್ರದ ಕಡ್ಡಿಗಳಿರಬೇಕು. 1 ಅಡಿ ಕಡ್ಡಿಯನ್ನು ಆಯ್ಕೆ ಮಾಡಿಕೊಂಡು ನಾವು ನಾಟಿಯನ್ನು ಮಾಡಿದಾಗ ಮಳೆಗಾಲಕ್ಕಿಂತ ಮುಂಚೆ ಅದು ತುಂಬ ಚೆನ್ನಾಗಿ ಬರ್ತದೆ. 1 ವರ್ಷದಲ್ಲಿ ಅದು ತುಂಬ ಚೆನ್ನಾಗಿ ಒಳ್ಳೆ ಸೊಪ್ಪನ್ನು ಇದು ಮಾಡ್ತದೆ. ಆ ಸೊಪ್ಪನ್ನು ಕಡಿದ್ಬಿಟ್ಟು ನಮ್ಮ ಯಾವುದು ತೆಂಗಿನ ಗಿಡ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಅದರ ಬುಡಕ್ಕಳಿಗೆ ಹಾಕಿದಾಗ ಏನಾಗ್ತದೆ, ಒಳ್ಳೆ ಅತ್ಯುತ್ತಮವಾದಂಥ ಹಸಿರೆಲೆ ಗೊಬ್ಬರ ಆಗ್ತದೆ. ಇನ್ನೂ ಹಲವು ಕಡೆಗಳಲ್ಲಿ ಈ ಚೊಗಚೆ ಗಿಡಗಳನ್ನ ಹಾಕ್ತಾರೆ, ಆಲ್ವಾಣ ಗಿಡಗಳನ್ನು ಹಾಕ್ತಾರೆ, ಆಲ್ವಾಣ ಎರಿತ್ರಿನ ಅಂತ ಅಂತೀವಿ, ಚೊಗಚೆ ಅಂತ ಗಿಡಗಳನ್ನೂ ಹಾಕ್ತಾರೆ. ಅವನ್ನು ಸಹಿತ ನಾವು ಬಳಕೆ ಮಾಡ್ಬೋದು. ಇವನ್ನು ಮಾಡೋದ್ರಿಂದ ಏನಾಗ್ತದೆ ನೋಡಿ, ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಒಂದು ಗಾಳಿಯ ಒಡೆತವನ್ನು ತಪ್ಪಿಸ್ತದೆ, ಈ ನಮ್ಮ ತೋಟವನ್ನು ತಂಪಾಗಿಡ್ತದೆ, ನೆಕ್ಸ್ಟ್ ರೋಗ ಕೀಟಗಳು ಬೇರೆ ಜಮೀನಿನಿಂದ ಬರ್ತಕ್ಕಂಥದ್ದನ್ನು ತಪ್ಪಿಸ್ತದೆ, ನೆಕ್ಸ್ಟ್ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ಜಮೀನಿಗೆ ಕೊಡ್ತದೆ. ಜೊತೆಯಲ್ಲಿ ದನ ಕರುಗಳು ಏನಾದರೂ ಇದ್ದಾವೆ ಅಂತಂತಂದರೆ ದನ ಕರುಗಳಿಗೂ ಸಹಿತ ಚೊಗಚೆ ಆಗಿರ್ಬೋದು, ಆಲ್ವಾಣ ಆಗಿರ್ಬೋದು, ಇವನ್ನು ಮೇವಾಗಿ ಉಪಯೋಗಿಸ್ಕೋಬೋದು. ಈವನ್ ಗ್ಲಿರಿಸಿಡಿಯನ್ನು ಸಹಿತ ಮೇವಾಗಿ ಉಪಯೋಗಿಸ್ಕೋಬೋದು. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಅನುಕೂಲ ಆಗ್ತದೆ.